ಈ ತರ ತರಕಾರಿಗಳನ್ನು ಕೂಡ ನೀವು ಅಂತರ್ಬೇಸಾಯದಲ್ಲಿ ಬೆಳೆದ್ರೆ ನಿಮ್ಗೆ 30 ದಿವಸದಲ್ಲಿ ನಿಮ್ಗೆ ಸೊಪ್ಪು ರೆಡಿ ಆಗಿರ್ತದೆ. ನೀವು ಸೂಡ್ ಮಾಡಿ ಕೂಡ ಮಾರ್ಕೆಟಲ್ಲಿ ಸೇಲ್ ಮಾಡಬಹುದು, ಮಾರುಕಟ್ಟೆ ಮಾಡಬಹುದು. ಸೊಪ್ಪು ತರಕಾರಿಗಳು ಕೂಡ ಅಂತರ್ಬೇಸಾಯದಲ್ಲಿ ಬೆಳೆದ್ರೆ ರೈತರು ಲಾಭದಾಯಕವಾಗಿರ್ತಾರೆ. ಅದರ ಜೊತೆಗೆ ನಾವು ದ್ವಿದಳ ತರಕಾರಿಗಳು ಹೇಳದಂಗೆ ಫ್ರೆಂಚ್ ಬೀನ್ಸ್, ಅವರೆ, ಅಲಸಂದಿ ಇವನ್ನು ಬೆಳಕೋಬಹುದು. ಅದಲ್ಲದೆ ನಾವು ಗಜ್ಜರಿ, ಮೂಲಂಗಿನೂ ಕೂಡ ನಾವು ಅಂತರ್ಬೇಸಾಯದಲ್ಲಿ ಬೆಳೆದ್ರೆ, ಈ ರೀತಿ ಮೂರು ವಿವಿಧ ಜಾತಿಯ ತರಕಾರಿ ಬೆಳೆಗಳನ್ನು ನೀವು ಅಂತರ್ಬೇಸಾಯದಲ್ಲಿ ಬೆಳೆದ್ರೆ ನೀವು ಆರ್ಥಿಕವಾಗಿಯೂ ಕೂಡ ಲಾಭದಾಯಕವಾಗಿರ್ತೀರಿ. ಬಹುವಾರ್ಷಿಕ ತರಕಾರಿ ಬೆಳೆಗಳಲ್ಲಿ ನಿಮಗೆ ಲಾಭದಾಯಕವಾಗುತ್ತದೆ, ಮತ್ತು ಇನ್ನೊಂದರಿಂದ ನಿಮಗೆ ಆದಾಯ ಬಂದು ನಿಮ್ದು ದೈನಂದಿನ ಚಟುವಟಿಕೆಗಳನ್ನು ನಡೆಸ್ಕೋಬಹುದು ಅಂತ ಹೇಳಲು ಇಚ್ಛಪಡ್ತೇನೆ ಸರ್. ಅಂಬರೀಶ್ ಅವರೇ, ಈಗ ಯಾರಾದರೂ ತಮಗೆ ಸಂಪರ್ಕ ಮಾಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಅನ್ನು ಹೇಳ್ತೀರಿ? ನಂದು ದೂರವಾಣಿ ಸಂಖ್ಯೆ ಬಂದು 9036156884. ಆತ್ಮೀಯರೆ, ಡಾಕ್ಟರ್ ಅಂಬರೀಷ್ ಅವರು ಹೇಳದಂತಹ ಮೊಬೈಲ್ ನಂಬರ್ ಅನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9036156884. ಈ ನಂಬರ್ ಅನ್ನು ಸಂಪರ್ಕ ಮಾಡಿ ತಾವು ತರಕಾರಿ ಬೇಸಾಯದ ಬಗ್ಗೆ ಅವರ ಜೊತೆಗೆ ಚರ್ಚೆ ಮಾಡಬಹುದು. ಒಳ್ಳೆಯದು ಡಾಕ್ಟರ್ ಅಂಬರೀಷ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಯಾವ್ಯಾವ ಸೀಸನ್ ಒಳಗೆ ಯಾವ ತರಕಾರಿಗಳನ್ನ ಬೆಳಿಬಹುದು, ಯಾವ ರೀತಿಯಾದಂತಹ ಸುಧಾರಿತ ಕ್ರಮಗಳು, ತಳಿಗಳದಾವ ಅನ್ನೋದ್ರ ಬಗ್ಗೆ ಸಾಕಷ್ಟು ಒಳ್ಳೆ ಮಾಹಿತಿಯನ್ನ ತಾವು ಮಾಡಿಕೊಟ್ಟಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಿಮಗೆ ಯಾವುದೇ ರೀತಿಯ ತರಕಾರಿ ಬಗ್ಗೆ ಏನಾದರೂ ಬೇಸಾಯ ಕ್ರಮಗಳು ಅಥವಾ ಅದರ ಬಗ್ಗೆ ಏನಾದರೂ ಬೇಕಾದರೂ ಕೂಡ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ, ನಾನು ನಿಮಗೆ ಯಾವುದೇ ರೀತಿಯ ಮಾಹಿತಿ ಮಾಡಿಕೊಡಲು ಹರ್ಷನಾಗಿರುತ್ತೇನೆ ಅಂತ ಹೇಳಲು ಬಯಸುತ್ತೇನೆ. ಧನ್ಯವಾದಗಳು. ತರಕಾರಿ ಬೆಳೆಯ ಬೇಸಾಯ ಕ್ರಮ ಕುರಿತು ಇದುವರೆಗೆ ಡಾಕ್ಟರ್ ಅಂಬರೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರುಳಿ. ಕೃಷಿ ರಂಗದಲ್ಲಿ ಈಗ ಚಂದ್ರಮ್ಮ ಡಬ್ಬೆನವರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಕಾಯಿ ತಿಳಿ ನೀರೆ ಜೋ ತೆಂಗಿನ ಕಾಯಿ ತಿಳಿ ನೀರೆ ಜೋ ತೆಂಗಿನ ಕಾಯಿ ತಿಳಿ ನೀರ ತೊಕೊಂಡು ಬಂಗಾರು ಲೇಪಾದ ತೊಳದಿದ ಜೋ ಬಂಗಾರು ಲೇಪಾದ ತೊಳದಿದ ಬಂಗಾರ ದೇ ಪಾದ ತೊಳದಿದ ಜೋ ಬಂಗಾರ ದೇ ಪಾದ ತೊಳದಿದ ಜೋ ಕಂದಳು ತಾನಂತ ಮನ್ನಲಾನು ತಾರ ಕಾಶಿದ ಹಾಲ ತ್ಯನಿ ಬೇಡಿ ಜೋ ಕಾಶಿದ ಹಾಲ ಕಾಸಿದ ಹಾಲ ತ್ಯನಿ ಬೇಡಿ ಜೋ ಕಾಸಿದ ಹಾಲ ತ್ಯನಿ ಬೇಡಿ ಜೋ ಮಾಡಿ ಬಾರೋ ಬಟಾಲ ಬೆಳಗಿಲ್ಲ ಜೋ ಬೆಳೆ ಬಟಾಲ ಬೆಳಗಿಲ್ಲ ಜೋ ಬಟಾಲ ಬೆಳಗಿಲ್ಲ ಕಾಂದಯ ತಳ ನಾಟಿ ಹಸದಿಲ್ಲ ಜೋ ತಳ ನಾಟಿ ಹಸದಿಲ್ಲ ನವಾಟಿ ಹಸದಿಲ್ಲ ಜೋ ತಳ್ಳ ನವಾಟಿ ಹಸದಿಲ್ಲ ಜೋ ಜನಕಾಜನರ ಮಗಳು ಒನಕೆ ತೊಟ್ಟೆಲ ಕಟ್ಟೆ ಲವ ಕುಶನಂತ ಹಸ ಮಾರಿಟೆ ಜೋ ಲವಕುಶ ಅನಂತ ಸಾರಿಟೆ ಜೋ ಲವಕುಶ ಅನಂತ ಸಾರಿಡರಿ ಜೋ ಲವಕುಶ ಅನಂತ ಸಾರಿಡರಿ ಜೋ ಲವಕುಶ ಅನಂತ ಸಾರಿಡರಿ ಸೇತಮ್ಮ ರಾಮರ ಸ್ವರಣಿ ಹಿಡದಾಳೆ ಜೋ ರಾಮರ ಸ್ವರಣಿ ಹಿಡದಾಳೆ ಜೋ ಕುಕಮ ಚಿರಿ ನಮ್ಮ ಚಂದ್ರನ ಚಲವಿಗೆ ಕುಕಮ ಚಿರಿ ನಮ್ಮ ಚಂದ್ರನ ಚಲವಿಗೆ ಗಂಗದೇವನ ಮಗಳಿಗೆ ಗಂಡದ ಕೇಸು ಗಂಗದೇವನ ಮಗಳಿಗೆ ಗಂಡದ ಕೇಸು ಗಂಗದೇವನ ಮಗಳಿಗೆ ಗಂಡದ ಕೇಸು ಗಂಗದೇವನ ಮಗಳಿಗೆ ಗಂಧದ ಕೇಸೋಯ್ ಗಂಗಾದೇವಿ ಅಡದ ಮಗಳೇ ಮಂಗಳ ಗಂಗಾದೇವಿ ಅಡದ ಮಗಳೇ ಮಂಗಳ ಕುಕಮಚರಿ ನೀವು ಸಬೇದಗೆ ಗಂಧದ ಕೇಸೋಯ್ ಕುಕಮಚರಿ ನೀವು ಸಬೇದಗೆ ಗಂಧದ ಕುಕಮಚಿರಿ ನೀವು ಸಬೇದಾಗೆ ಗಂಧದ ಕೇಸೋ ಕುಕಮಚಿರಿ ನೀವು ಸಬೇದಾಗೆ ಗಂಧದ ಕೇಸೋ ಸಿರಿ ಉಡಸಿರಿ ನಮ್ಮ ಚಂದ್ರನ ಚಲವಿಗೆ ಸಿರಿ ಉಡಸಿರಿ ನಮ್ಮ ಚಂದ್ರನ ಚಲವಿಗೆ ಗಂಗಾದೇವನದ ಮಗಳಿಗೆ ಗಂಡದ ಕೇಸೋ ಗಂಗಾದೇವನದ ಮಗಳಿಗೆ ಗಂಡದ ಕೇಸೋ ಗಂಗಾದೇವನದ ಮಗಳಿಗೆ ಗಂಡದ ಕೇಸೋ ಗಂಗಾದೇವನದ ಮಗಳಿಗೆ ಗಂಧದ ಕೇಸೋಯ್ ಗಂಗಾದೇವಿ ಅಡದ ಮಗಳೇ ಮಂಗಳ ಗಂಗಾದೇವಿ ಅಡದ ಮಗಳೇ ಮಂಗಳ ಸಿರಿ ಉಡಸಿರಿ ನೀವು ಸಬೇದಗೆ ಗಂಧದ ಕೇಸೋಯ್ ಸಿರಿ ಉಡಸಿರಿ ನೀವು ಸಬೇದಗೆ ಗಂಧದ ಕೇಸೋಯ್ ಸಿರಿ ಉಡಸಿರಿ ನೀವು ಸೋಬೇದಾಗೆ ಗಂಧದ ಕೇಸೋಯ್ ಸಿರಿ ಉಡಸಿರಿ ನೀವು ಸೋಬೇದಾಗೆ ಗಂಧದ ಕೇಸೋಯ್ ಕುಬಸ ತೊಡಸಿರಿ ನಮ್ಮ ಚಂದ್ರನ ಚಲವೇಗೆ ಕುಬಸ ತೊಡಸಿರಿ ನಮ್ಮ ಚಂದ್ರನ ಚಲವೇಗೆ ಗಂಗಾದೇವನದ ಮಗಳಿಗೆ ಗಂಧದ ಕೇಸೋಯ್ ಗಂಗಾದೇವನದ ಮಗಳಿಗೆ ಗಂಧದ ಕೇಸೋಯ್ ಗಂಗಾದೇವನದ ಮಗಳಿಗೆ ಗಂಧದ ಕೇಸೋಯ್ ಗಂಗಾದೇವನದ ಮಗಳಿಗೆ ಗಂಧದ ಕೇಸೋಯ್ ಗಂಗಾದೇವಿ ಅಡದ ಮಗಳೇ ಮಂಗಳ ಗಂಗಾದೇವಿ ಅಡದ ಮಗಳೇ ಮಂಗಳ ಕುರ್ಸ ತೊಡಸಿರಿ ನೀವು ಸಬೇದಾಗೆ ಗಂಧದ ಕೇಸೋಯ್ ಕುರ್ಸ ತೊಡಸಿರಿ ನೀವು ಸಬೇದಾಗೆ ಗಂಧದ ಕೇಸೋಯ್ ಕುರ್ಸ ತೊಡಸಿರಿ ನೀವು ಸಬೇದಾಗೆ ಗಂಧದ ಕೇಸೋಯ್ ಕುಸ ತೊಡಸಿರಿ ನೀವು ಸಬೇದಾಗೆ ಗಂಧದ ಕೇಸೋಯ್ ಉಡಕ ಕಿರಿ ನಮ್ಮ ಚಂದ್ರನ ಚಲವೇಗೆ ಉಡಕ ಕಿರಿ ನಮ್ಮ ಚಂದ್ರನ ಚಲವೇಗೆ ಗಂಗಾಗೆ ಹಣದ ಮಗಳಿಗೆ ಗಂಡದ ಕೇಸೋಯ್, ಗಂಗಾಗೆ ಹಣದ ಮಗಳಿಗೆ ಗಂಡದ ಕೇಸೋಯ್, ಗಂಗಾದೆ ಹಡದ ಮಗಳಿಗೆ ಗಂಡದ ಕೇಸೋಯ್, ಗಂಗಾದೆ ಹಡದ ಮಗಳಿಗೆ ಗಂಧದ ಕೇಸೋ, ಗಂಗಾದೇವಿ ಹಡದ ಮಗಳೇ ಮಂಗಲಗ, ಗಂಗಾದೇವಿ ಹಡದ ಮಗಳೇ ಮಂಗಲಗ, ಕಿರಿ ನೀವು ಸುಬೇರಿಂದೆ ಗಂಧದ ಕೇಸೋ, ಉಳಿಯ ಕಿರಿ ನೀವು ಸುಬೇರಂದೆ ಗಂಧದ ಕೇಸೋ, ಚಂದ್ರಮ್ಮ ಡಬ್ಬೆನವರ್ ಹಾಗೂ ಸಂಗಡಿಗರಿಂದ ಇದುವರೆಗೆ ಸಂಪ್ರದಾಯದ ಪದಗಳು ಬಿತ್ತರವಾದವು. ಕೃಷಿರಂಗದ ಕೊನೆಯಲ್ಲಿ ಕೇಳಿ ನಿತ್ಯ ಮೇಘ ಸಂದೇಶ ಇನ್ನೊಮ್ಮೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ